ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ 5:30:19 ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ನಿಮ್ಮ ರೇಡಿಯೋ ಗೆಳತಿ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪಪ್ಪಾಯ ಬೇಸಾಯ ಕುರಿತು ಬೆಂಗಳೂರಿನ ಹೆಸರಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿಎಲ್ ಮಂಜುನಾಥ್ ಅವರೊಡನೆ ಸಂದರ್ಶನ. August 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈ ಪಪ್ಪಾಯ ಅಥವಾ ಪರಂಗಿ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು. ಈ ಬೆಳೆಯನ್ನು ಇವತ್ತು ನಮ್ಮ ರೈತ ಬಾಂಧವರು ಸಾಕಷ್ಟು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಅವರು ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ತಾವತ್ತು ಈ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಈಗ ಈ ಪರಂಗಿ ಅಥವಾ ಪಪ್ಪಾಯ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೊದಲನೇದಾಗಿ ಈ ಪರಂಗಿ ಹಣ್ಣಿನ ಪ್ರಾಮುಖ್ಯತೆ ಏನು ಅಂತ ತಿಳಿಬೇಕಾದ್ರೆ, ಈ ಬೆಳೆ ಅತಿ ಕಡಿಮೆ ಅವಧಿಯಲ್ಲಿ ರೈತರಿಗೆ ಒಂದು ಹೆಚ್ಚು ಇಳುವರಿ ಕೊಡುವಂಥ ಒಂದು ಮುಖ್ಯ ಹಣ್ಣಿನ ಬೆಳೆ ಅಂತ ಹೇಳ್ಬೋದು. ಎಲ್ಲ ಕಾಲದಲ್ಲಿಯೂ ರೈತರಿಗೆ ಹೆಚ್ಚು ಲಾಭದಾಯಕವಾದಂಥ ಒಂದು ಬೆಳೆ ಇದು. ಪರಂಗಿ ಹಣ್ಣು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುವಂಥದ್ದು ಒಂದು ಹಣ್ಣು. ಮುಖ್ಯವಾಗಿ ವಿಟಮಿನ್ ಎ ಸತ್ವ ಹೆಚ್ಚಾಗಿರುವಂಥದ್ದು, ಜೀವಸತ್ವ ಹೆಚ್ಚಾಗಿರುವಂಥ ಒಂದು ಹಣ್ಣು. ನಮ್ಮ ಕಣ್ಣಿನ ಹಾಗೂ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾದಂಥ ಒಂದು ಹಣ್ಣು. ಈ ಹಣ್ಣನ್ನು ಬೆಳಗಿನ ಈ ತಿಂಡಿಯ ಜೊತೆ, ಅಂದರೆ ಉಪಹಾರ ಜೊತೆ ನಾವು ಹೆಚ್ಚಾಗಿ ಬಳಸಿದಾಗ ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ವಿದೇಶಗಳಲ್ಲೂ ಕೂಡ ಈ ಹಣ್ಣಿಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ. ಈ ಬೆಳೆಯನ್ನು ಹಣ್ಣಿಗಾಗಿಯೂ ಬೆಳಿಬೋದು ಮತ್ತು ಹಾಲಿಗಾಗಿಯೂ ಕೂಡ ಈ ಹಣ್ಣನ್ನು ಬೆಳೀತಾರೆ. ಅಂದರೆ ಆ ಪಪ್ಪಾಯ ಅಂತಾರಲ್ಲ, ಹೌದು ಹೌದು. ಅಂದರೆ ಈ ಪರಂಗಿ ಅಥವಾ ಪಪ್ಪಾಯವನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು, ಹವಾಗುಣ ಹೇಗಿರಬೇಕಾಗತ್ತೆ ಅಂತೀರಿ? ಮುಖ್ಯವಾಗಿ ಹೇಳಬೇಕು ಅಂದರೆ ಪರಂಗಿ ಬೆಳೆ ಉಷ್ಣವಲಯದ ಬೆಳೆ. ಹಾಗಾಗಿ ಹೆಚ್ಚು ಉಷ್ಣಾಂಶ ಇರುವಂತಹ, ಹೆಚ್ಚು ಸೂರ್ಯನ ಶಾಖ ಇರುವಂತಹ ಒಂದು ಪ್ರದೇಶಗಳಲ್ಲಿ ಈ ಬೆಳೆ ಬಹಳ ಚೆನ್ನಾಗಿ ಬರುತ್ತೆ. ಮಣ್ಣಿನ ತೇವಾಂಶ ಸಾಮಾನ್ಯವಾಗಿ ಸಮತೋಲನವಾಗಿದ್ದು ಮಂಜು ಬೀಳದ ಪ್ರದೇಶಗಳು ಇದ್ದರೆ ಆ ಒಂದು ಪ್ರದೇಶಗಳಲ್ಲಿ ಈ ಒಂದು ಬೆಳೆ ಬಹಳ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲಿ 5 ಡಿಗ್ರಿಗಿಂತ ಏನಾದರೂ ಕಡಿಮೆ ಉಷ್ಣಾಂಶವಿದ್ದರೆ ಆ ಒಂದು ಪ್ರದೇಶಗಳು ಬೆಳೆಗೆ ಸೂಕ್ತವಲ್ಲ. ಉಷ್ಣಾಂಶ 10 ಡಿಗ್ರಿಗಿಂತ ಕಡಿಮೆ ಇದ್ದಲ್ಲಿ ಹಣ್ಣು ಮಾಗುವುದು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಬೆಳವಣಿಗೆ ಹಾಗೂ ಕಾಯಿ ಬಿಡುವುದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ಬೇಸಿಗೆಯಲ್ಲಿ ಉಷ್ಣಾಂಶ 38 ಡಿಗ್ರಿಯಿಂದ 48 ಡಿಗ್ರಿವರೆಗೂ ಏನಾದರೂ ಇದ್ದರೆ ಅಂಥ ಪ್ರದೇಶಗಳು ಕೂಡ ಈ ಬೆಳೆಗೆ ಅಷ್ಟು ಸೂಕ್ತವಲ್ಲ. ಇನ್ನು ಮಣ್ಣು ಅಂದ್ರೆ ನೀರು ಬಸಿಯುವಂತಹ ಒಂದು ಮಧ್ಯಮ ಕಪ್ಪು ಮಣ್ಣು ಅಥವಾ ಗೋಡು ಮಣ್ಣು ಬಹಳ ಒಳ್ಳೆಯದು. ರಸಸಾರ 6-7 ಇರುವಂತಹ ಒಂದು ಮಣ್ಣು ಬಹಳ ಒಳ್ಳೆಯದು. ಈ ನೀರು ನಿಂತಾಗ ಬೇರು ಕೊಳೆಯೋದ್ರಿಂದ ಸೊ ನೀರು ನಿಲ್ಲದ ಒಂದು ತಾಕನ್ನ ಅಥವಾ ಎತ್ತರವಾದ ಪ್ರದೇಶವನ್ನ ನಾವು ಆಯ್ಕೆ ಮಾಡೋದು ಬಹಳ ಮುಖ್ಯ. ನೀರು ಚೆನ್ನಾಗಿ ಬಸ್ತೋಗ ರೀತಿಯಲ್ಲಿ ಇರಬೇಕಾಗುತ್ತೆ. ಹೌದು. ಇನ್ನು ಯಾವ್ಯಾವ ಒಂದು ಬೆಳೆಯಿಂದ ನಾವು ಉತ್ತಮವಾದಂಥ ಫಲ ಪಡಿಬೇಕು ಅಂದರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಳಸ್ಕೋಬೇಕಾಗತ್ತೆ. ಈ ಪಪಾಯ ಅಥವಾ ಪರೇಂಗಿಲ್ಲಿರುವಂಥ ಸುಧಾರಿತ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಈ ಬೆಳೆಯಲ್ಲಿ ಮುಖ್ಯವಾಗಿ ತಳಿಗಳು ಅಂದರೆ ಮೊದಲನೇದಾಗಿ ಕೂರ್ಗ್ ಹನಿಡ್ಯು ಅಂತ ಹೇಳ್ಬೋದು. ಇದು ಒಂದು ದ್ವಿಲಿಂಗ ಗಿಡ್ಡ ತಳಿ. ಹಣ್ಣು ಮತ್ತು ಹಾಲಿಗೆ ಈ ಒಂದು ತಳಿಯನ್ನು ಬಳಸ್ಬೋದು. ಹಣ್ಣು ಸಾಮಾನ್ಯವಾಗಿ ಒಂದು 2 kg ತೂಕ ಬರುತ್ತೆ. ಹಸಿರಾದ ಹಣ್ಣು, ಸಾಮಾನ್ಯವಾಗಿ ದ್ವಿಲಿಂಗ ಹೂವಿನಿಂದ ಬಂದಂತಹ ಹಣ್ಣು ಉದ್ದನೆ ಆಕಾರವಿದ್ದು ಹೆಣ್ಣು ಹೂವಿಂದ ಬಂದಂತಹ ಒಂದು ಹಣ್ಣು ಗುಂಡಾಗಿರುತ್ತೆ. ಸಾಮಾನ್ಯವಾಗಿ 13.5 degrees ಬ್ರಿಕ್ಸ್ ವರ್ಗೂ ಕೂಡ ಈ ಒಂದು ಸಕ್ಕರೆ ಅಂಶ ಇರುತ್ತೆ. ಹಳದಿ ತಿರುಳು ಇರುತ್ತೆ ಈ ಒಂದು ತಳಿನಲ್ಲಿ. ಒಳಗೆ ಹೆಚ್ಚಾಗಿ ಟೊಳ್ಳು ಕೂಡ ಇರುತ್ತೆ ಮತ್ತು ಹಣ್ಣುಗಳು ಸ್ವಲ್ಪ ಬೇಗ ಕೆಡೋದುಂಟು. ಇದನ್ನು ನಾವು ಒಂದು ಕಂಪೇರ್ ಮಾಡಿಕೊಂಡ್ರೆ ಇನ್ನೊಂದು ವೆರೈಟಿ CO4 ಅಂಥೇಳಿ ಒಂದು ನಮ್ಮ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿನವರು ತಯಾರು ಮಾಡಿದಂಥ ಒಂದು ತಳಿ. ಇದು ಒಂದು ದ್ವಿಲಿಂಗ ತಳಿ, ಕೆಂಪು ಮಿಶ್ರಿತ ಬಣ್ಣ ಗಿಡದ ಮೇಲೆಲ್ಲ ಇರುತ್ತೆ. ಸಾಧಾರಣ ಗಾತ್ರದ ಹಣ್ಣುಗಳು 1.5 kg ತೂಕದವರೆಗೂ ಬರುತ್ತೆ. ಹಳದಿ ಬಣ್ಣದ ತಿರುಳು ಇರುತ್ತೆ ಇದರಲ್ಲಿ. ಸಾಧಾರಣವಾದ ಟೊಳ್ಳು ಇರುತ್ತೆ. ಸಕ್ಕರೆ ಅಂಶ ಒಂದು ಸುಮಾರು ಒಂದು 13 degrees ಬ್ರಿಕ್ಸ್ ವರೆಗೂ ಇರುತ್ತೆ. ಗಿಡ ಒಂದಕ್ಕೆ ಸಾಮಾನ್ಯವಾಗಿ ಒಂದು 80 ಹಣ್ಣು ಒಂದು 2 ಅವಧಿಯಲ್ಲಿ ಈ ಒಂದು ತಳಿ ಕೊಡುತ್ತೆ. ಮುಖ್ಯವಾಗಿ ನಮ್ಮ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನೆ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಒಂದು ತಳಿ ಅಂತಂದ್ರೆ ಅರ್ಕಾಸೂರ್ಯ ಅಂತ. ಅರ್ಕಾಸೂರ್ಯ ಅನ್ನೋ ಒಂದು ತಳಿನ ಸನ್ರೈಸ್ ಸೋಲೋ ಅನ್ನೋ ಒಂದು ತಳಿ ಉಪಯೋಗಿಸಿ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರ ತಿರುಳು ಬಹಳ ಸಿಹಿಯಾಗಿರುತ್ತೆ. ಹಣ್ಣುಗಳು ಸುಮಾರು ಒಂದು 600-800 grams ಸೈಜ್ ತೂಕ ಇರುತ್ತೆ. ಹೆಚ್ಚು ದಿನ ಈ ಹಣ್ಣು ಕೆಡೋದು ಇಲ್ಲ. ಸಾಮಾನ್ಯವಾಗಿ ಒಂದು ಗಿಡಕ್ಕೆ ಒಂದು 60-70 kg ವರೆಗೂ ಇಳುವರಿ ಬರುತ್ತೆ ಒಂದು 2 ಅವಧಿಯಲ್ಲಿ. ಹೊಸದಾಗಿನ ಒಂದು ರಿಲೀಸ್ ಮಾಡಿರುವಂತಹ ಒಂದು ತಳಿ ಅಂತಂದ್ರೆ ಅರ್ಕಾಪ್ರಭಾತ್ ಅಂತ. ಅರ್ಕಾಪ್ರಭಾತ್ ಅನ್ನೋ ತಳಿನ ನಾವು ಸೂರ್ಯ ಅನ್ನೋ ಒಂದು ತಳಿ ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿದ್ದೀವಿ. ಈ ಹಣ್ಣು ಸಾಮಾನ್ಯವಾಗಿ ಒಂದು 1-200 grams ವರೆಗೂ ತೂಕ ಬರುತ್ತೆ. ತಿರುಳು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಳದಿ ಮಿಶ್ರಿತ ಕೆಂಪು ಬಣ್ಣದಾಗಿರುತ್ತೆ. 13-14 degrees ಬ್ರಿಕ್ಸ್ ವರೆಗೂ ಸಕ್ಕರೆ ಅಂಶ ಇರುತ್ತೆ. ಇದು ಹೆಚ್ಚು ದಿನ ಕೆಡೋದು ಇರಲ್ಲ. ಹಾಗೂ ಗಿಡ ಒಂದಕ್ಕೆ 100 kg ವರೆಗೂ ಇಳುವರಿ ಕೊಡುತ್ತೆ. ಮತ್ತು ಇದಕ್ಕಿಂತ ಹೇಳಬೇಕು ಅಂತಂದ್ರೆ ಒಂದು ರೆಡ್ ಲೇಡಿ ಅಂತ ಇನ್ನೊಂದು ತಳಿ. ಇದು ಅತಿ ಹೆಚ್ಚು ಪ್ರಚಲಿತವಾದ ತಳಿ, ಹೆಚ್ಚು ರೈತರು ಬೆಳೆಯುವಂತಹ ಒಂದು ತಳಿ ಅಂತ ಹೇಳ್ಬೋದು. ಈ ತಳಿ ಸಾಧಾರಣವಾಗಿ ಎತ್ತರ ಸ್ವಲ್ಪ ಕಡಿಮೆ ಇದ್ದು ಸುಮಾರು ಒಂದು 5-6 ಹೂ ಹಣ್ಣು ಬಿಡುತ್ತೆ. ಹೆಣ್ಣು ಹೂವು ಗೋಲಾಕಾರದ ಹಣ್ಣುಗಳನ್ನು ಕೊಟ್ಟು ದ್ವಿಲಿಂಗ ಹೂವು ಉದ್ದನೆ ಹಣ್ಣನ್ನು ಕೊಡುತ್ತೆ. ಅತಿ ಹೆಚ್ಚು ಇಳುವರಿ ಕೊಡುವಂತಹ ಒಂದು ತಳಿ. 120 kg ವರೆಗೂ ಒಂದು ಗಿಡಕ್ಕೆ ತೆಗೆಯಬಹುದು. ತಿರುಳು ಸ್ವಲ್ಪ ಗಟ್ಟಿ ಇದ್ದು ಟೊಳ್ಳಿನ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಸಾಧಾರಣವಾದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೊಂದಿರುತ್ತೆ. ರೆಡ್ ಲೇಡಿ ಅಂತ. ಇನ್ನು ಮುಖ್ಯವಾಗಿ ನಾವು ಈ ಒಂದು ಪಪ್ಪಾಯ ಬೇಸಾಯಕ್ಕೆ ಸಸಿಗಳನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಹೌದು. ಈ ಸಸಿಗಳು ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸಾಮಾನ್ಯವಾಗಿ ಈ ಬೆಳೆಯನ್ನ ಬೀಜದ ಮುಖಾಂತರ ನಾವು ವಂಶಾಭಿವೃದ್ಧಿ ಮಾಡಬೇಕಾಗತ್ತೆ. ಪಪಾಯ ಬೀಜಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ಅಥವಾ ಹೆಚ್ಚು ತೇವಾಂಶ ಇರುವಾಗ ನಾವು ಮೊಳಕೆಗಿಟ್ಟಾಗ ಅದರ ಬೀಜ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನ ನಾವು 6-8% ತೇವಾಂಶ ಇರೋ ಹಾಗೆ ನಾವು ನೆರಳಲ್ಲಿ ಒಣಗಿಸಬೇಕಾಗುತ್ತೆ. ಮತ್ತೆ ಒಂದು 100 ppm ಅಷ್ಟು ಜಿಬ್ರಿಲಿಕ್ ಆಸಿಡ್ ಜೊತೆ ಅದನ್ನ 8 ಕಾಲ ನೆನೆಸಿ ಮತ್ತೆ ನಾವು ಅದನ್ನ ಸೋಯಿಂಗ್ ಮಾಡಿದ್ದೆ ಆದ್ರೆ ಬಿತ್ತಿದ್ರೆ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಒಂದು ಮೊಳಕೆ ಪ್ರಮಾಣ ಬರುತ್ತೆ. ಈ ತರ ಮಾಡೋದ್ರಿಂದ ನಮಗೆ ಮೇಯ್ನ್ ಆಗಿ 2-3 ಅನುಕೂಲಗಳಿದೆ. ಒಂದು ಜಮೀನಿಗೆ ಸಾಮಾನ್ಯ ಒಂದು 30-40 kg ಅಷ್ಟು ಬೀಜ ಬೇಕಾಗುತ್ತೆ. ಸಾಮಾನ್ಯವಾಗಿ 45-60 ಗಿಡಗಳನ್ನ ಅಂದ್ರೆ ಸಸಿಗಳನ್ನ ನಾವು ನೆಡಬೇಕಾಗತ್ತೆ. ಈ 60 ದಿವಸಗಳಿಗಿಂತ ಮೇಲ್ಪಟ್ಟ ಸಸಿಗಳೇನಾದ್ರೂ ನಾವು ನೆಟ್ಟಿದ್ದೆ ಆದ್ರೆ ಕೆಲವು ಸಲ ಬೇರುಗಳು ಸ್ವಲ್ಪ ತೊಂದರೆಗಳಿಗಾಗಿ ನಮಗೆ ಸ್ವಲ್ಪ ಹೂವು ಮತ್ತೆ ಇಳುವರಿ ಕೂಡ ಕುಂಠಿತ ಆಗುವಂತ ಒಂದು ಸಂದರ್ಭಗಳಿರುತ್ತೆ. ಮತ್ತೆ ಬೇರುಗಳಿಗೆ ತೊಂದರೆ ಆಯ್ತು ಅಂದ್ರೆ ಅವು ಮುಖ್ಯ ಜಮೀನಲ್ಲಿ ಹತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ಇನ್ನು ಸಸಿಗಳನ್ನು ನಾವು ತಯಾರು ಮಾಡ್ಕೊಂಡಾದ್ಮೇಲೆ ಅವುಗಳನ್ನು ಹೇಗೆ ನೆಡಬೇಕಾಗತ್ತೆ, ಎಷ್ಟೆಷ್ಟು ಅಂತರ ಕೊಡಬೇಕಾಗತ್ತೆ ಅಂತೀರಿ? ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಜಮೀನನ್ನು ಆಯ್ಕೆ ಮಾಡುವಾಗ ನಾನು ಮೊದಲು ಹೇಳಿದಾಗೆ ಸ್ವಲ್ಪ ಎತ್ತರವಾದ ತಾಕನ್ನು ಆಯ್ಕೆ ಮಾಡಬೇಕು. ಎಲ್ಲಿ ನೀರಿನಿಲ್ಲವೋ ಅಂಥ ಜಮೀನನ್ನು ನಾವು ಪಪ್ಪಾಯ ಬೆಳೆಗೆ ಆಯ್ಕೆ ಮಾಡೋದು ಬಹಳ ಒಳ್ಳೆಯದು. ಗಿಡಗಳನ್ನು ಸಾಮಾನ್ಯವಾಗಿ ನೆಡಬೇಕಾದ್ರೆ 1.5 to 1.5 ಉದ್ದ, 1.5 ಅಗಲ ಮತ್ತು 1.5 ಆಳ ಇರುವಂತಹ ಒಂದು ಗುಣಿಗಳನ್ನು ತಕ್ಕೋಬೇಕಾಗುತ್ತೆ. ಸಾಲಿಂದ ಸಾಲಿಗೆ 6 feet ಮತ್ತು ಗಿಡದಿಂದ ಗಿಡಕ್ಕೂ 6 feet. ಅಂತರ ಕೊಟ್ಟು ನಾವು ಒಂದು ಈ ಒಂದು ಗುಣಿಗಳನ್ನ ತಯಾರು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ತರ ಮಾಡಿದಾಗ ಸಾಮಾನ್ಯವಾಗಿ ಒಂದು ಎಕರೆಗೆ 1,830 ಗಿಡ ಬರ್ತವೆ. ಈ ಬೆಳೆಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಬೇಕಾಗತ್ತೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಬೇಸಿಗೆ ಟೈಮಲ್ಲಿ ಅಂದ್ರೆ ಫೆಬ್ರವರಿಯಿಂದ ಹಿಡಿದು ಈ ಜೂನ್ ತಿಂಗಳವರೆಗೆ ಸಕಾಲ ಗಿಡ ನೆಡಲಿಕ್ಕೆ, ಈ ಸಮಯದಲ್ಲಿ ಗುಣಿ ಸ್ವಲ್ಪ ಬೇಗ ನಾವು ಓಪನ್ ಮಾಡಿ ತಯಾರು ಮಾಡಿ ಸೂರ್ಯನ ಶಾಖಕ್ಕೆ ಬಿಟ್ಟಿದೆ ಆದ್ರೆ ನಮಗೆ ಸೂರ್ಯನಲ್ಲಿರುವಂತಹ ಒಂದು ಯುವಿ ರೇಸ್ ಅಂತ ಏನ್ ಹೇಳ್ತೀವಿ ಆ ಒಂದು ಕಿರಣಗಳಿಂದ ಅದ್ರ ಮತ್ತೆ ಹುಳ ಮತ್ತು ರೋಗದ ಬಾಧೆ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಕೊಟ್ಟಿಗೆ ಗೊಬ್ಬರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ನಾವು ಹೇಳಿದಾಗೆ ಒಂದು ಟನ್ ಗೊಬ್ಬರಕ್ಕೆ ಒಂದು ಪ್ಯಾಕೆಟ್ ನಮ್ಮ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ತಯಾರಿಸಿದಂತಹ AMC ಅಂತ ಹೇಳ್ತೀವಿ, ಅರ್ಕಾ ಮೈಕ್ರೋಬಲ್ ಕನ್ಸಾರ್ಷಿ ಅಂತ ಸೂಕ್ಷ್ಮ ಜೀವಾಣು ಗೊಬ್ಬರಗಳಿದು, ಇದನ್ನ ನಾವು ಒಂದು ಟ್ರೀಟ್ ಮಾಡಿಕೊಂಡು ಅಂದ್ರೆ ಅದಕ್ಕೆ ಒಂದು ಉಪಚಾರ ಮಾಡಿಕೊಂಡು ನಾವೊಂದು ಬೆಳೆಗೆ ಉಪಯೋಗಿಸಬೇಕಾಗುತ್ತೆ. ಹೇಗೆ ಉಪಯೋಗಿಸೋದು ಅಂತಂದ್ರೆ ಈ ಕೊಟ್ಟಿಗೆ ಗೊಬ್ಬರನ ಒಂದು ಮರದ ಕೆಳಗಡೆ ಅಥವಾ ಎಲ್ಲಾದ್ರೂ ಒಂದು ಶೆಡ್ ಕೆಳಗಡೆ ನೆರಳಿರುವಂತ ಕಡೆ ಲಾಟ್ ಮಾಡಿಕೊಂಡು ಒಂದು ಟನ್ ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು ಪ್ಯಾಕೆಟ್ ಅಂದ್ರೆ 1 kg ನಾವು ಅರ್ಕಾ ಮೈಕ್ರೋಬಲ್ ಕನ್ಸಾರ್ಷಿಯವನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ನೀರು ಚುಮಿಸ್ಕೊಂಡು ಮಿಕ್ಸ್ ಆದ್ಮೇಲೆ ಒಂದು ಒಂದು ತಿಂಗಳ ಕಾಲ ಒಂದು ಶೀಟ್ ಹಾಕಿ ಅದಕ್ಕೆ ಹೊದಿಕೆ ಉಸಿಬಿಟ್ರೆ ಜೀವಾಣು ಗೊಬ್ಬರದ ಪ್ರಮಾಣ ಹೆಚ್ಚಾಗಿ ನಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ತಿಪ್ಪೆ ಗೊಬ್ಬರ ಅಥವಾ ಹಾಕುವಾಗ ಸಾಮಾನ್ಯವಾಗಿ ಒಂದು ಗಿಡಕ್ಕೆ ಏನಿಲ್ಲ ಅಂತ ಕೂಡ ಒಂದು 10-15 kg ವರೆಗೂ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸೋದು ಒಳ್ಳೇದು. ಒಂದು 6 ತಿಂಗಳಿಗೊಮ್ಮೆ ಇನ್ನೊಂದು ಸಲ ಒಂದು 2-3 kg ಅಷ್ಟಾದರೂ ನಾವು ತಿಪ್ಪೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಗುಣಿಯಲ್ಲದಿದ್ರೆ ಇವನ್ನು ಚರಂಡಿ ಕಾಲುಗಳನ್ನು ತಯಾರಿಸಿ ಕೂಡ ನಾವು ಈ ಒಂದು ಬೆಳೆನ ಬೆಳಿಬಹುದು. ಈ ತರ ಮಾಡಬೇಕಾದ್ರೆ ಮತ್ತೆ ನಾವು ವಾಪಸ್ಸು ಮಣ್ಣನ್ನ ಪೂರ್ತಿ ತುಂಬಿಸಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗುತ್ತೆ. ಹೌದು, ಚರಂಡಿ ಪದ್ಧತಿಯಲ್ಲಿ ಮಾಡಿದಾಗ. ಹೌದು. ಇನ್ನು ನಾವು ಸಸಿಗಳನ್ನು ನೆಟ್ಟಾದ್ಮೇಲೆ ಸರಿಯಾದ ರೀತಿ ಪೋಷಕಾಂಶನೂ ಕೂಡ ಕೊಡಬೇಕಾಗುತ್ತೆ. ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತ ಹೇಳಿ? ಈ ಬೆಳೆಗೆ ಸಾಮಾನ್ಯವಾಗಿ 2 ತಿಂಗಳಿಗೊಮ್ಮೆ ರಸಗೊಬ್ಬರಗಳನ್ನು ಬೆಳೆಸಬೇಕಾಗುತ್ತೆ ಮಣ್ಣಿಗೆ ಸೇರಿಸೋದಾದ್ರೆ. ಮಣ್ಣು ಪರೀಕ್ಷಣೆ ಆಧಾರದ ಮೇಲೆ ನಾವೇನಾದರೂ ರಸಗೊಬ್ಬರಗಳನ್ನು ಕೊಟ್ಟಿದ್ದೇ ಆದರೆ ನಮಗೆ ಬಹಳ ಉತ್ತಮ ಪ್ರತಿಫಲ ಸಿಗುತ್ತೆ. ಯಾವ ಅಂಶ ಕಡಿಮೆ ಇದೆಯೋ ಮಣ್ಣಿನಲ್ಲಿ ಅಂಥ ಅಂಶನ ನಾವು ಜಾಸ್ತಿ ಮಾಡಿಕೊಂಡು, ಯಾವ ಅಂಶ ಜಾಸ್ತಿ ಇದೆಯೋ ಅಂಥ ಅಂಶನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಲಾಭದಾಯಕವಾಗುತ್ತೆ. ಒಂದು ವರ್ಷದಲ್ಲಿ 6 ಸಲ ರಸಗೊಬ್ಬರಗಳನ್ನು ಬಳಸಬೇಕಾಗುತ್ತೆ. ಪ್ರತಿ ಸಲ 90 ಗ್ರಾಂ ಯೂರಿಯಾ, 250 ಗ್ರಾಂ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು 140 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬಳಸಬೇಕಾಗುತ್ತೆ. ಒಟ್ಟು ಒಂದು ಗಿಡಕ್ಕೆ ಒಂದು ವರ್ಷದಲ್ಲಿ 250 ಗ್ರಾಂ ಸಾರಜನಕ, ಒಂದು 250 ಗ್ರಾಂ ರಂಜಕ ಮತ್ತು ಒಂದು 500 ಗ್ರಾಂ ಅಷ್ಟು ಪೊಟ್ಯಾಶ್ ಗೊಬ್ಬರಗಳನ್ನು ಒಂದು ವರ್ಷದಲ್ಲಿ ಒಂದು ಗಿಡಕ್ಕೆ ಬಳಸಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ನಾನು ಹೇಳಿದಾಗೆ ಕೊಟ್ಟಿಗೆ ಗೊಬ್ಬರನ್ನು ಬಳಸೋದು ಒಳ್ಳೆಯದು. ರಸಾವರಿ ಮುಖಾಂತರ ಏನಾದರೂ ನಾವು ಗೊಬ್ಬರ ಕೊಟ್ಟಿದ್ದೆ ಆದರೆ ಒಂದು 25-30% ನಾವು ಗೊಬ್ಬರಗಳನ್ನು ಉಳಿತಾಯ ಮಾಡ್ಬೋದು. ಇದಕ್ಕಾಗಿ ಪೂರ್ತಿಯಾದ ಸಾರಜನಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ರಸಾವರಿನಲ್ಲಿ ಹನಿ ನೀರಾವರಿ ಮುಖಾಂತರ ಕೊಡೋದು, ಅಂದರೆ ಒಂದು 50 ಗ್ರಾಮಷ್ಟು ಸಾರಜನಕ 50 ಗ್ರಾಮಷ್ಟು ಪೊಟ್ಯಾಶು ಇದನ್ನು ರಸಾವರಿಯಲ್ಲಿ ಕೊಟ್ಟು ಇನ್ನೊಂದು 50 ಗ್ರಾಮ್ ರಂಜಕ ಏನಿದೆ ಅದನ್ನು ಮಣ್ಣಿಗೆ 2 ತಿಂಗಳಿಗೊಮ್ಮೆ ಇಷ್ಟು ಪ್ರಮಾಣದಲ್ಲಿ ಸೇರುವಂತೆ ಗೊಬ್ಬರಗಳನ್ನು ನಾವು ಬಳಸಬೇಕಾಗುತ್ತೆ. ಇನ್ನು ಈ ಒಂದು ಪಪ್ಪಾಯದಲ್ಲಿ ಅಂತರ ಬೆಳೆಗಳನ್ನು ಕೂಡ ಏನಾದರೂ ಬೆಳ್ಕೋಬಹುದು? ಅಂತರ ಬೆಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಮೊದಲ 6 ತಿಂಗಳ ಕಾಲ ಕೆಲವು ತರಕಾರಿ ಬೆಳೆಗಳನ್ನು ಬೆಳೆಸಬಹುದು. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕುಂಬಳ ಜಾತಿಯ ತರಕಾರಿಗಳನ್ನು ಬಿಟ್ಟು ಮಿಕ್ಕ ಒಂದು ತರಕಾರಿ ಬೆಳೆಗಳನ್ನು ಬೆಳೆಸೋದು ಒಳ್ಳೇದು. ಅದರಲ್ಲೂ ನಾವು ಲೆಗ್ಯುಮಿನಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ತೆಂಗಳೂರುಳ್ಳಿ ಇರ್ಬೋದು ಅಥವಾ ಅಲಸಂದಿ ಇರ್ಬೋದು, ಈ ತರ ಒಂದು ಬೆಳೆಗಳನ್ನು ಬೆಳೆಸೋದು ಮಣ್ಣಿಗೂ ಕೂಡ ಒಳ್ಳೆಯದು. ದ್ವಿದಳ ಗುಂಪಿಗೆ ಸೇರಿದಂತಹ ಒಂದು ತರಕಾರಿ ಬೆಳೆಗಳು. ಬಟ್ ಒಂದು ಸಲ ಹೂ ಮತ್ತು ಹಣ್ಣು ಬಂದಾದ ಮೇಲೆ ಅಂತರ ಬೆಳೆಯನ್ನು ಬೆಳೆಯೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಎಲೆ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ, ನೆರಳು ಜಾಸ್ತಿ ಆಗುತ್ತೆ, ಹಾಗಾಗಿ ಆ ಸಮಯದಲ್ಲಿ ಬೆಳೆಸೋದು ಒಳ್ಳೇದಲ್ಲ. ಅದೇ ರೀತಿ ಪಪ್ಪಾಯ ಬೆಳೆಯನ್ನು ಕೂಡ ನಾವು ಬೇರೆ ಒಂದು ಹಣ್ಣಿನ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳಿಬಹುದು. ಮಾವು ಇರ್ಬೋದು, ಸಪೋಟೊ ಇರ್ಬೋದು, ಇದರ ಮಧ್ಯೆ ಕೂಡ ನಾವು ಪಪ್ಪಾಯ ಬೆಳೆಯನ್ನು ಬೆಳಿಬಹುದು. ಅದೇ ರೀತಿ ತೆಂಗು ಮತ್ತು ಅಡಿಕೆಗಳಲ್ಲಿ ಕೂಡ ಬೆಳಿಬಹುದು, ಆದರೆ ಮೊದಲ ಒಂದು 2-3 ವರ್ಷದಲ್ಲಿ ಮಾತ್ರ, ಯಾವಾಗ ಬೆಳಕು ನಮಗೆ ಸಾಕಷ್ಟು ಸಿಗುತ್ತೆ ಅಂತ ಸಮಯದಲ್ಲಿ ನಾವು ಒಂದು ಅಂತರ ಬೆಳೆಯಾಗಿ ಪಪ್ಪಾಯ ಬೆಳೆಯೋದು ಒಳ್ಳೆಯದು. ಇನ್ನು ನೀರಾವರಿಯನ್ನು ಹೇಗೆ ಕೊಡಬೇಕಾಗತ್ತೆ ಈ ಪಪ್ಪಾಯ ಬೆಳೆನಲ್ಲಿ ಅಂತೀರಿ? ಪಪ್ಪಾಯ ಬೆಳೆಗೆ ಉತ್ತಮ ಇಳುವರಿ ಕೊಡಬೇಕು ಅಂತಂದ್ರೆ ನೀರು ಕೂಡ ಮುಖ್ಯ. ನೀರು ನಿಲ್ಲಬಾರದು ಗಿಡಕ್ಕೆ, ಆದರೆ ತೇವಾಂಶ ಮುಖ್ಯ. ಇಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ 10-12 ದಿವಸಗಳ ಅಂತರದಲ್ಲಿ ನಾವೊಂದು ನೀರನ್ನು ಕೊಡಬೇಕಾಗುತ್ತೆ. ಅದೇ ಚಳಿಗಾಲದಲ್ಲಿ ಆದರೆ ಸಾಮಾನ್ಯವಾಗಿ ಒಂದು 15-20 ದಿವಸ ಕೂಡ ನೀರೊಂದ್ಸಲ ಕೊಡಬಹುದು. ಸಾಕಷ್ಟು ನೀರು ಬಸಿಯಲು ಒಂದು ಕಾಳಜಿ ವಹಿಸಬೇಕಾಗುತ್ತೆ. ಅದೇ ರೀತಿ ಹನಿ ನೀರಾವರಿ ಏನಾದರೂ ನಾವು ನೀರು ಕೊಡೋದಾದರೆ ಗಿಡ ಒಂದಕ್ಕೆ ಒಂದು 20-25 ಲೀಟರ್ ನೀರು ಮತ್ತು ಚಳಿಗಾಲದಲ್ಲಿ 10-15 ಲೀಟರ್ ನೀರು ಕೊಡಬೇಕಾಗುತ್ತೆ. ಹನಿ ನೀರಾವರಿಯಿಂದ ನೀರು ಪೋಲಾಗದೆ ಒಂದು 50-60% ನಮಗೆ ನೀರು ಉಳಿತಾಯ ಆಗೋದ್ರಿಂದ ಅದೇ ನೀರು ಉಪಯೋಗಿಸ್ಕೊಂಡು ನಾವು 2 ಪಟ್ಟು ಹೆಚ್ಚು ಜಾಗದಲ್ಲಿ ನಾವೊಂದು ಪಪ್ಪಾಯ ಬೆಳೆಯನ್ನು ಬೆಳಿಬಹುದು. ಇನ್ನು ಈ ಕೀಟ ಮತ್ತು ರೋಗಗಳ ನಿರ್ವಹಣೆನೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಪಪ್ಪಾಯದಲ್ಲಿ ಬರುವಂತಹ ಕೀಟ ರೋಗಗಳ ನಿರ್ವಹಣೆ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಪಪ್ಪಾಯದಲ್ಲಿ ಹೇಳಬೇಕು ಅಂದರೆ ಹೆಚ್ಚು ಕೀಟಕ್ಕಿಂತ ರೋಗದ ಬಾಧೆ ಜಾಸ್ತಿ. ಮೊದಲನೇ ರೋಗ ಅಂತಂದ್ರೆ ಮುಖ್ಯವಾದ ರೋಗಗಳು ಹೇಳಬೇಕು ಅಂತಂದ್ರೆ ಒಂದು ಬೇರು ಕೊಳೆಯೋ ರೋಗ. ಇದು ಕಾಂಡದ ಕೆಳಗಿನ ಭಾಗದ ಮೇಲೆ ಮಚ್ಚುಗಳು ಕಾಣಿಸ್ಕೊಂಡು ಮುಂದೆ ದೊಡ್ಡದಾಗುತ್ತಾ ಹೋಗುತ್ತೆ. ತೊಂದರೆಗೊಳಗಾದ ಭಾಗಗಳು ಕಂದು ಬಣ್ಣಕ್ಕೆ ತಿರುಗಿಬಿಟ್ಟು ನಂತರ ಕಪ್ಪಾಗುತ್ತೆ ಹಾಗೂ ಕೊಳೆಯೋಕ್ಕೆ ಶುರು ಮಾಡುತ್ತೆ. ಮೇಲ್ತುದಿಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಬಿದ್ದು ಹೋಗುತ್ತೆ. ಈ ಸಮಯದಲ್ಲಿ ಹಣ್ಣುಗಳೇನಾದರೂ ಇದ್ರೆ ಅವು ಕೂಡ ಉದುರುತ್ತೆ. ಕೊನೆಗೆ ಪೂರ್ತಿ ಗಿಡನೇ ಬಿದ್ದು ಹೋಗೋ ಒಂದು ಸಂದರ್ಭಗಳಿರುತ್ತೆ. ಈ ರೋಗದ ಹತೋಟಿಗಾಗಿ ನಾವು ಬೀಜಗಳನ್ನು ಕ್ಯಾಪ್ಟಾನ್ ಅಥವಾ ಕವಚ್ ಲೇಪನದಿಂದ ನಾವು ಲೇಪನ ಮಾಡಬೇಕಾಗುತ್ತೆ. ನೀರು ತಾಕಿನಲ್ಲಿ ಚೆನ್ನಾಗಿ ಬಸಿಯುವಂತೆ ಮಾಡಬೇಕಾಗುತ್ತೆ. ಬೇವಿನ ಹಿಂಡಿ ಹಾಗೂ ಟ್ರೈಕೋಡರ್ಮ ಜೀವಾಣು ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಬೆಳೆ ಪರಿವರ್ತನೆ ಮಾಡಿ ಆರೋಗ್ಯಕರ ಸಸಿಗಳನ್ನು ನೆಡೋದ್ರಿಂದ ಕೂಡ ನಾವು ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಇದು ಮುಖ್ಯವಾಗಿ ಬೇರುಕೊಳೆ ರೋಗದ ಬಗ್ಗೆ. ಹೌದು, ಇದಲ್ದಿರ ಗಿಡ ಸುತ್ತ ಸ್ವಲ್ಪ ರಿಡೋಮಿಲ್ ಒಂದು 2 ml 1 liter ನೀರಿಗೆ ಸೇರಿಸಿ ತೋಯಿಸೋದ್ರಿಂದ ಈ ರೋಗವನ್ನು ಒಂದು ಹತೋಟಿಯಲ್ಲಿ ಸಾಧ್ಯ ಆಗುತ್ತೆ. ಎರಡನೇ ಒಂದು ಮುಖ್ಯವಾದ ರೋಗ ಅಂತಂದ್ರೆ ಅದರಲ್ಲಿ ನಾವು ಬೂದಿ ರೋಗ ಅಂತ ಹೇಳ್ಬೋದು. ಬೂದಿ ರೋಗ ಸಾಮಾನ್ಯವಾಗಿ ಹೆಚ್ಚು ಗಾಳಿಯಲ್ಲಿ ತೇವಾಂಶ ಇರುವಾಗ ಜಾಸ್ತಿ ಹರಡುತ್ತೆ. ಚಳಿಗಾಲದಲ್ಲಿ ಬರುತ್ತೆ. ದುಂಡಾದ ಬೂದಿ ಮಚ್ಚಿಗಳು ಎಲೆಗಳ ಎರಡೂ ಬದಿಗಳಲ್ಲಿ ಎಲೆ ಕಾಂಡದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಈ ಮಚ್ಚಿಗಳು ಒಂದಕ್ಕೊಂದು ಸೇರಿ ಎಲೆ ಪೂರ್ತಿ ಆವರಿಸಿರುತ್ತೆ. ತೊಂದರೆಗೊಳಗಾದ ಎಲೆಗಳು ಮುದುಡಿ ಕೊನೆಗೆ ಇಳೆ ಬಿದ್ದು ಕೊನೆಗೆ ಬಿದ್ದು ಹೋಗುತ್ತೆ. ಇಂಥ ಎಳೆ ಸಸಿಗಳು ರೋಗದಿಂದ ಪೂರ್ತಿ ಸಾಯುತ್ತೆ. ಕೆಲವೊಮ್ಮೆ ಈವನ್ ಹಣ್ಣಿಗೂ ಕೂಡ ಈ ಒಂದು ಬೂದಿ ರೋಗ ಬರುತ್ತೆ. ಇದನ್ನ ಹತೋಟಿ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಸಲ್ಫೆಕ್ಸ್ ಅಂತ ಒಂದು ಶಿಲೀಂಧ್ರ ನಾಶಕ 0.3% ಒಂದು 3 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಅದನ್ನ ಬೆಳಗ್ಗೆ ಅಥವಾ ಸಂಜೆ ಮಾಡೋದು ಒಳ್ಳೇದು. ಸೂರ್ಯನ ಶಾಖ ಹೆಚ್ಚಾಗಿರುವಾಗ ಮಾಡಬಾರದು. ತಂಪೊತ್ತಲ್ಲಿ ಮಾಡಬೇಕು. ಇದಲ್ದಿರ ತಿಂಗಳಿಗೊಮ್ಮೆ ರೋಕೋ 1 ಗ್ರಾಂ 1 ಲೀಟರ್ ನೀರಿಗೆ, ಅದೇ ತರ ಬ್ಯಾವಿಸ್ಟಿನ್ 1 ಗ್ರಾಂ 1 ಲೀಟರ್ ನೀರಿಗೆ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಒಂದು ಹತೋಟಿಯಲ್ಲಿ ಇಡಬಹುದು. ಇವೆಲ್ಲಕ್ಕಿಂತ ಮುಖ್ಯವಾದ ರೋಗ ಪಪ್ಪಾಯದಲ್ಲಿ ಅಂತಂದ್ರೆ ಈ ವೈರಾಣು ರೋಗ. ಇದಕ್ಕೆ ಮೊಸಾಯಿಕ್ ರೋಗ ಅಂತ ಹೇಳ್ತೀವಿ, ಅದು ದುಂಡು ಮಚ್ಚೆ ವೈರಾಣು ರೋಗ ಅಂತ ಹೇಳ್ಬೋದು. ಈ ರೋಗ ಎಲ್ಲಾ ಪ್ರದೇಶಗಳಲ್ಲೂ ಎಲ್ಲಾ ಕಾಲದಲ್ಲೂ ಬರುವಂತ ಒಂದು ರೋಗ ಅಂದ್ರೆ ಉಂಗುರ ಮಚ್ಚೆ ರೋಗ. ಉಂಗುರ ಮಚ್ಚೆ ರೋಗ ಈ ರೋಗ ಶಾಖ ಕಡಿಮೆ ಇರೋ ಸಮಯದಲ್ಲಿ ಬಹಳ ಬೇಗ ಹರಡುತ್ತೆ. ತಂಪು ವಾತಾವರಣ ಇರುವಾಗ ಅಂದ್ರೆ ಹೆಚ್ಚು ಮೋಡ ಇದ್ದು ತುಂತುರು ಮಳೆ ಇರುವಂತಹ ಸಮಯದಲ್ಲಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುವಾಗ ಬೇಗ ಹರಡುತ್ತೆ. ಈ ಗೆರೆಯ ಆಕಾರದಲ್ಲಿ ಎಲೆ ಮತ್ತು ಹಣ್ಣಿನ ಮೇಲೆ ಹಳದಿ ಮಚ್ಚಗಳಾಗುತ್ತೆ. ಇದು ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತೆ. ಎಲೆ ತೊಟ್ಟಿನ ಮೇಲೆ ಕಡು ಹಸಿರು ಬಣ್ಣದ ಗೆರೆಗಳು ಕಾಣಿಸ್ಕೊಂಡು ಹಳದಿ ಬಣ್ಣಗಳ ಜೊತೆ ಕಾಂಡಕ್ಕೂ ಹಬ್ಬುತ್ತೆ. ಎಲೆಗಳ ಮೇಲೆ ಮೊಸಾಯಿಕ್ ಆಕೃತಿಯಲ್ಲಿ ಗೆರೆಗಳು ಕಾಣಿಸ್ಕೊಂಡು ಎಲೆಗಳು ಒರಟಾಗ್ಬಿಡುತ್ತೆ. ಎಲೆಗಳ ಬೆಳವಣಿಗೆ ಕೂಡ ಕುಂಠಿತಗೊಂಡು ಹಣ್ಣಿನ ಪ್ರಮಾಣ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹಣ್ಣು ಕೂಡ ಆಕಾರ ಕಳೆದುಕೊಂಡು ವಾಸನೆಯನ್ನು ಕೂಡ ಕಳೆದುಕೊಳ್ಳುತ್ತೆ. ಅಂದ್ರೆ ಇದು ವೈರಸ್ ರೋಗ. ವೈರಸ್ ರೋಗ ಎಳೆ ಹಂತದಲ್ಲಿ ಈ ರೋಗ ಬಂದಿದ್ದೆ ಆದ್ರೆ ಗಿಡ ಹಣ್ಣನ್ನೇ ಬಿಡೋದಿಲ್ಲ. ಹಾಗಾಗಿ ಈ ರೋಗದ ಬಗ್ಗೆ ಸಾಕಷ್ಟು ಒಂದು ಮುತುವರ್ಜಿ ವಹಿಸಬೇಕು ಅಂತ ನಾವು ರೈತ ಬಾಂಧವರು ಹೇಳಕ್ ಇಷ್ಟಪಡ್ತೀವಿ. ಮುಖ್ಯವಾಗಿ ಇದಕ್ಕೆ ಮಾಡಬೇಕಾಗಿರೋದು ಅಂತಂದ್ರೆ ಈ ಕುಂಬಳಕಾಯಿ ಜಾತಿಯ ಗಿಡಗಳು ಇದಕ್ಕೆ ಒಂದು ಆಲ್ಟರ್ನೇಟ್ ಹೋಸ್ಟ್ ಅಂತ ಹೇಳ್ತೀವಿ. ಆಶ್ರಯ ಕೊಡ್ತವೆ. ಅದೇನು ವೈರಸ್ಗಳಿಗೆ, ವೈರಸ್ ರೋಗಾಣುಗಳಿಗೆ ಆಶ್ರಯ ಕೊಡೋದ್ರಿಂದ ಆ ರೀತಿಯ ಗಿಡಗಳು ನಾವು ಸಾಮಾನ್ಯವಾಗಿ ಸುತ್ತ ಬರೆದಿದ್ದಂಗೆ ನೋಡ್ಕೋಬೇಕು. ಅದೇ ರೀತಿ ಹಳೆ ಪಪ್ಪಾಯಿ ಗಿಡಗಳು ಯಾವ್ದಾದ್ರು ತೋಟದ ಸುತ್ತ ಏನಾದ್ರೂ ಇದ್ರೆ ಅದನ್ನ ಮೊದಲೇ ನಾವು ತೆಗೆದು ಅದನ್ನ ನಾಶ ಪಡಿಸಬೇಕಾಗುತ್ತೆ. ಅಲ್ಲೂ ಕೂಡ ಸೋಂಕು ಇರಬಹುದು ಅಂತ. ಹೌದು, ವಾತಾವರಣದಲ್ಲಿ ತೇವಾಂಶ ಇರುವಾಗ ನಾವು ರೋಗ ಬಂದಿರುವಂತಹ ಗಿಡನ ಮುಟ್ಟಿ ಮತ್ತೆ ಒಂದು ಆರೋಗ್ಯಕರ ಒಂದು ಗಿಡಕ್ಕೆ ಮುಟ್ಟಿದಾಗ ಮತ್ತೆ ರೋಗ ಹರಡ್ಬಿಡುತ್ತೆ. ಸೊ ಅದನ್ನು ಕೂಡ ನಾವು ಸಾಮಾನ್ಯವಾಗಿ ಕಡಿಮೆ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಮಾಡಬೇಕು ಅಂದ್ರೆ ತಡೆ ಬೆಳೆಗಳು ಅಂದ್ರೆ ಒಂದು 15 ದಿವಸ ಮೊದಲೇ ಪಪ್ಪಾಯ ನೆಡೋದ್ ಮೊದಲು ನಾವು ಈ ಹರಳಾಗಿರ್ಬೋದು, ಅಗಸೆ ಗಿಡ ಇರ್ಬೋದು ಅಥವಾ ಮುಸ್ಕಿನ್ ಜೋಳ ಆಗಿರ್ಬೋದು, ಇನ್ನ ಒಂದು 2-3 ಸಾಲಿನಲ್ಲಿ ಒಂದು 15 ದಿವಸ ಅಂತರದಲ್ಲಿ ನಾವು ತೋಟ ಸುತ್ತ ಬೆಳೆಸೋದು ಒಳ್ಳೇದು. ಅಂದ್ರೆ ಒಂದು ರೀತಿ ಬೇಲಿ ರೀತಿ ಹಾಕೋಬೇಕು. ಇದರ ಮುಖ್ಯವಾಗಿ ಏನಂದ್ರೆ ನಾವು ಹೇನೇನು ಬರುತ್ತೆ, ಅಲಸಂದಿಯಲ್ಲಿ ಬರುವಂತಹ ಹೇನು, ಆ ಹೇನಿಂದ ಒಂದು ಈ ರೋಗ ಒಂದು ಹರಡುವಂತ ಒಂದು ಸಂದರ್ಭ ಈ ವೈರಸ್. ಹಾಗಾಗಿ ಈ ತಡೆ ಬೆಳೆಗಳು ಬೆಳೆಯೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆ ಹೇನನ್ನ ತಡೆ ಹಿಡಿಯಬಹುದಾಗಿದೆ. ಅದೇ ರೀತಿ ನಾವು ರೋಗಕ್ಕೇನಾದ್ರೂ ತುತ್ತಾದ ಗಿಡಗಳು 1-2 ಬಂದಾಗ ಅದನ್ನ ತಕ್ಷಣವೇ ನಾವು ತೆಗೆದು ಕಿತ್ತಾಕ್ಬೇಕಾಗುತ್ತೆ. ಅದೇ ತರ ಗಿಡಗಳನ್ನ ಮೊದಲು ನಾಟಿ ಮಾಡಿದಾಗ ನಾವು ಅದು ವೇಗವಾಗಿ ಅಂದ್ರೆ ಬೆಳೆಯುವಂಗೆ ನಾವು ನೋಡ್ಕೋಬೇಕಾಗುತ್ತೆ. ಹೆಚ್ಚು ದಿವಸ ನಾವು ಟೈಮ್ ಕೊಡದಿರ, ಮೊದಲಿಂದನೇ ದಷ್ಟಪುಷ್ಟವಾಗಿ ಬೆಳೆಸಿ ಅದು ರೋಗನ ತಡ್ಕೊಳ್ಳೋ ಹಾಗೆ ನಾವು ಮಾಡಬೇಕಾಗುತ್ತೆ. ಅದು ಪುಷ್ಟಿಕರ ಬೆಳೆಯಕ್ಕೆ ನೋಡ್ಕೋಬೇಕಾಗುತ್ತೆ. ಹೌದು, ಇದಕ್ಕೆ ಮಾಡಬೇಕಾಗಿರೋದು ಏನಂದ್ರೆ ನಾನು ಮೊದಲೇ ಹೇಳಿದಾಗೆ ಕೊಟ್ಟಿಗೆ ಗೊಬ್ಬರ, ನಮ್ಮ ಒಂದು ಅರ್ಕ ಮೈಕ್ರೋಬಲ್ ಕನ್ಸಾರ್ಸಿ ಜೊತೆ ಮಿಕ್ಸ್ ಮಾಡಿ ಹಾಕೋದು. ಅದೇ ರೀತಿ ಗಿಡಗಳನ್ನು ಏರು ಮಡಿಯ ಮೇಲೆ ಬೆಳೆಸೋದು, ಸ್ವಲ್ಪ ಗಿಡ ಸುತ್ತ ಮಣ್ಣು ಏರಿಸಿ ಬೇರಿಗೆ ಸಾಕಷ್ಟು ಮಣ್ಣನ್ನು ನಾವು ಸಪೋರ್ಟ್ ಕೊಡೋದು. ಅದೇ ರೀತಿ ಸದೃಢವಾದ ಬಲಿಷ್ಠವಾದ ಸಸಿಗಳನ್ನು ಸಹ ನಾವು ಒಂದು ಆಯ್ಕೆ ಮಾಡಿ ಬೆಳೆಸೋದ್ರಿಂದ ಕೂಡ ನಾವು ಬೇಗ ಗಿಡಗಳನ್ನು ಮುಂದಕ್ಕೆ ತರ್ಬೋದು. ಜಮೀನಿನಲ್ಲಿ ಕಳೆ ಇಲ್ಲದಿರಂತೆ ನೋಡ್ಕೊಳ್ಳೋದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಮ ಪ್ರಮಾಣದಲ್ಲಿ ಒಂದು ಪೋಷಕಾಂಶಗಳನ್ನು ನೀಡೋದು. ಲಘು ಪೋಷಕಾಂಶಗಳು ಬಹಳ ಮುಖ್ಯ ಈ ಒಂದು ರೋಗನ ತಡೆಹಿಡಬೇಕಾದ್ರೆ. ಅದರಲ್ಲೂ ಮುಖ್ಯವಾಗಿ ಸತು, ಅದೇ ಜಿಂಕ್ ಅಂತ ಹೇಳ್ತೀವಿ ಅದು, ಮತ್ತೆ ಬೋರಾನ್, ಈ ಎರಡು ಲಘು ಪೋಷಕಾಂಶಗಳನ್ನು 15 ದಿವಸಕ್ಕೊಮ್ಮೆ ಸಿಂಪಡಣೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು 0.8 ಗ್ರಾಂ 1 ಲೀಟರ್ ನೀರಿಗೆ ಬೋರಾನು, ಅದೇ ರೀತಿ 1.5 ಗ್ರಾಮು ಜಿಂಕ್ ಸಲ್ಫೇಟ್. ಸೊ ಇದನ್ನ ನಾವು 15 ದಿವಸ ಅಂತರದಲ್ಲಿ ರೋಗ ಇರಲಿ ಇಲ್ದಿರೇ ಇರಲಿ ಪ್ರತಿ ಒಂದು 15 ದಿವಸಕ್ಕೊಮ್ಮೆ ನಾವು ಸಿಂಪಡಣೆ ಮಾಡ್ತಾನೆ ಇರಬೇಕಾಗುತ್ತೆ. ಇದು ಅಲ್ದಿರ ಏನಾದರೂ ಹಳದಿ ಬಣ್ಣಕ್ಕೆ ಏನಾದರೂ ಎಲೆ ತಿರುಗಿದ್ರೆ ಯೂರಿಯಾ 20 ಗ್ರಾಂ 1 ಲೀಟರ್ ನೀರಿಗೆ ಸೇರಿಸ್ಕೋಬೋದು. ಅದೇ ರೀತಿ 2 ml 1 ಲೀಟರ್ ನೀರಿಗೆ ಬೇವಿನ ಎಣ್ಣೆಯನ್ನು ಕೂಡ ನಾವು ಸೇರಿಸಿ ಸಿಂಪಡಣೆ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ್ರು ಕೂಡ ಏನಾದರೂ ರೋಗ ಅಕಸ್ಮಾತ್ ಕಾಣಿಸ್ಕೊಂಡ್ರೆ 0.25 ಗ್ರಾಮಷ್ಟು ಒಂದು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಇದನ್ನು ನಾವು ಸಿಂಪಡಣೆ ಮಾಡಿದ್ದೆ ಆದರೆ ಸೊ ಗಿಡದಿಂದ ಗಿಡಕ್ಕೆ ಹರಡೋದನ್ನು ನಾವು ಕಡಿಮೆ ಮಾಡ್ಕೋಬೋದು. ಇದು ಮುಖ್ಯವಾಗಿ ಉಂಗುರ ಚುಕ್ಕೆ ರೋಗ, ಉಂಗುರ ಚುಕ್ಕೆ ರೋಗಕ್ಕೆ ಬಹಳ ಒಂದು ನಿಯಂತ್ರಣ ಕ್ರಮ ಅಂತ ಹೇಳ್ಬೋದು. ಹೌದು ಹೌದು. ಇನ್ನು ಈ ಪಪಾಯದಲ್ಲಿ ನಾವು ಕೊಯ್ಲನ್ನು ಯಾವ ಹಂತದಲ್ಲಿ ಮಾಡ್ಕೋಬೇಕಾಗುತ್ತೆ, ಇಳುವರಿ ಎಷ್ಟು ಪಡಿಬೋದು ಅಂತೀರಿ? ಸಾಮಾನ್ಯವಾಗಿ ಬಿತ್ತನೆಯಾದ ಒಂದು 9-10 ತಿಂಗಳಲ್ಲಿ ಪರಂಗಿ ಹಣ್ಣು ಕೊಯ್ಲು ಮಾಡ್ಬೋದು. ಪೂರ್ತಿಯಾಗಿ ಬಲಿತ ಹಣ್ಣುಗಳಲ್ಲೂ ಹಳದಿ ಪಟ್ಟಿಗಳು ಪ್ರಾರಂಭ ಆಗುತ್ತೆ, ಆ ಸಮಯದಲ್ಲಿ ನಾವು ಕೊಯ್ಲು ಮಾಡಲಿಕ್ಕೆ ಶುರು ಮಾಡಬೇಕಾಗುತ್ತೆ. ಗಿಡ ಒಂದಕ್ಕೆ ಸರಾಸರಿ ಇಳುವರಿ ಅಂತಂದರೆ ತಳಿ ಆಧರಿಸಿ ಒಂದು 25 ಕೆಜಿಯಿಂದ 100-120 ಕೆಜಿವರೆಗೂ ಒಂದು ಗಿಡಕ್ಕೆ ತೆಗಿಬೋದು. ರೋಗರಹಿತ ಬೆಳೆ ಸುಮಾರು 3 ವರ್ಷದವರೆಗೂ ಇಳುವರಿ ಕೊಡ್ತಾ ಬರುತ್ತೆ. 8-10 ತಿಂಗಳಿಂದ ಶುರುವಾದ ಬೆಳೆ ಸಾಮಾನ್ಯವಾಗಿ ರೈತರೆಲ್ಲ ತಗೊಳ್ಳೋದು 2 ವರ್ಷದವರೆಗೆ. ರೋಗ ಏನಾದರೂ ಬರಲಿಲ್ಲ, ಅದು ಈ ಉಂಗುರ ಚುಕ್ಕೆ ರೋಗ ಅಂತ ಏನು ಹೇಳಿದ್ರಲ್ಲ, ಅದು ಬರಲಿಲ್ಲ ಅಂತಂದ್ರೆ 3 ವರ್ಷದವರೆಗೂ ಕೂಡ ನಾವು ಲಾಭದಾಯಕವಾಗಿ ಬೆಳೆ ತೆಗಿಬಹುದು. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ರಫ್ತಿಗಾಗಿ ಏನಾದರೂ ನಾವು ಈ ಒಂದು ಬೆಳೆನ ಬೆಳೆಸಿದಾಗ ಅವಾಗ ಒಂದು ಕಾಲ್ಭಾಗ ಈ ಹಳದಿ ಪಟ್ಟೆ ಬಂದಾಗ ನಾವು ಕೊಯ್ಲು ಮಾಡಬೇಕಾಗತ್ತೆ. ಅದೇ ನಾವು ಒಂದು ಸ್ಥಳೀಯ ಮಾರುಕಟ್ಟೆಗೆ ಏನಾದರೂ ನಾವು ಈ ಒಂದು ಪಪಾಯನ್ನು ಬೆಳೆಸಿದ್ದೆ ಆದರೆ ಒಂದು 1/4 ಭಾಗ ಏನು ಹಳದಿ ಪಟ್ಟೆ ಉಳಿಯುತ್ತೆ, ಆ ಸಮಯದಲ್ಲಿ ಒಂದು ನಾವು ಕಟಾವು ಮಾಡಬೇಕಾಗತ್ತೆ. ಮತ್ತೆ ಕೊಯ್ಲಿನ ನಂತರ ಏನು ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ಮುಖ್ಯವಾಗಿ ಪರಂಗಿ ಹಣ್ಣು ಕೊಯ್ಲೋತ್ತರ ನಷ್ಟಗಳಿಗೆ ಬೇಗ ತುತ್ತಾಗುತ್ತೆ, ಯಾಕೆಂದ್ರೆ ಹಣ್ಣು ಬಹಳ ಮೃದುವಾಗಿರುತ್ತೆ, ಕೊಳೆಯೋದು ಜಾಸ್ತಿ, ರೋಗಕ್ಕೆ ತುತ್ತಾಗೋದು ಜಾಸ್ತಿ. ಆದ್ರಿಂದ ಜಾಗರೂಕತೆಯಿಂದ ಹಣ್ಣನ್ನು ಕೊಯ್ಲು ಮಾಡಬೇಕಾಗುತ್ತೆ. ಸಾಗಾಣಿಕೆ ಸಮಯದಲ್ಲಿ ಅಥವಾ ಶೇಖರಣೆ ಸಮಯದಲ್ಲಿ ನಾವೊಂದು ಮುಂಜಾಗ್ರತೆ ವಹಿಸೋದು ಬಹಳ ಒಳ್ಳೆಯದು. ಎಲ್ಲ ಜಾಗದಲ್ಲೂ ಸಾಮಾನ್ಯವಾಗಿ 4-6 ದಿವಸದವರೆಗೆ ಕಟಾವು ನಂತರ ಎಲ್ಲ ಜಾಗದಲ್ಲೂ ಇಡ್ಬೋದು. ಆದರೆ ನಾವು ಶೈತ್ಯಾಗಾರದಲ್ಲಿ ಇಡೋದಾದರೆ 3 ವಾರದವರೆಗೂ ಇದನ್ನು ನಾವು ಚೆನ್ನಾಗಿ ಇಟ್ಕೊಂಡಿರ್ಬೋದು. ಇದಲ್ದಿರ ಈ ಮಾವಿನ ಬೆಳೆಗೇನು ನಾವು ಈ ಹಾರ್ವೆಸ್ಟರ್ ಉಪಯೋಗಿಸ್ತೀವಿ, ಆ ಥರ ಒಂದು ಹಾರ್ವೆಸ್ಟರ್ ಅಂದರೆ ಏನು ನಾವು ಕೊಯ್ಲು ಯಂತ್ರ ಉಪಯೋಗಿಸ್ಕೊಂಡು ಕೂಡ ನಾವು ಗಿಡದಲ್ಲಿ ನಾವು ಕಾಯಿ ತೆಗಿಬೋದು. ಕೊಯ್ಲು ನಂತರ ಸ್ಪಂಜುಯುಕ್ತ ಒಂದು ಕ್ರೇಟ್, ಪ್ಲಾಸ್ಟಿಕ್ ಕ್ರೇಟ್ಗಳೇನಿರುತ್ತೆ ಅದನ್ನು ನಾವು ಉಪಯೋಗಿಸ್ಕೊಡೋದ್ರಿಂದ ನಾವು ಹಣ್ಣಿಗೆ ಹೆಚ್ಚು ಡ್ಯಾಮೇಜ್ ಆಗದಿರೋ ನೋಡ್ಕೋಬಹುದು, ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಬಹುದು. ಹಣ್ಣುಗಳನ್ನು ನೆಲಕ್ಕೆ ಬೀಳಿಸಬಾರ್ದು, ಮತ್ತೆ ನ್ಯೂಸ್ ಪೇಪರ್ನಲ್ಲಿ ಸುತ್ತಿಡಬೇಕು, ಯಾಕೆಂದ್ರೆ ಹಣ್ಣುಗಳು ಬೇಗ ಇಲ್ಲ ಅಂದ್ರೆ ಕೆಡುತ್ತೆ. ಹಣ್ಣು ಕೊಯ್ಲಾದ ನಂತರ ಬಿಸಿಲಿಗೆ ಅಥವಾ ಮಳೆಗೆ ಬಿಡಬಾರ್ದು, ನಾವು ತಕ್ಷಣವೇ ಅದನ್ನ ನೆಲಕ್ಕೆ ತರಬೇಕು. ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ ಹೆಚ್ಚು ತೊಂದರೆ ಆಗದ ರೀತಿಯಲ್ಲಿ ನಾವು ನಿಗಾ ವಹಿಸಬೇಕಾಗುತ್ತೆ. ಹಣ್ಣುಗಳನ್ನ ಮೇಲಿರುವಂತಹ ಒಂದು ಹಾಲಾಗಲಿ ಧೂಳಾಗಲಿ ಅದನ್ನು ನಾವು ಒರೆಸಿ ತಕ್ಷಣವೇ ನೀರಿನಲ್ಲಿ ತೊಳೆದ್ರೆ ಇದ್ದಿದ್ದು ಒಳ್ಳೆಯದು. ಮತ್ತು ಹಣ್ಣುಗಳನ್ನು ವರ್ಗೀಕರಣ ಕೂಡ ಮಾಡಬಹುದು, ಹಣ್ಣಿನ ಗಾತ್ರ, ಆಕಾರ ಮತ್ತು ಹಣ್ಣಾದ ಅಂತರವನ್ನು ನೋಡಿಕೊಂಡು ಯಾವ ಹಂತದಲ್ಲಿ ಹಣ್ಣಾಗಿದೆ ಅದನ್ನು ನೋಡಿಕೊಂಡು ನಾವು ಬೇಕಾದ್ರೆ ನಾವು ವರ್ಗೀಕರಣ ಮಾಡಿಸ್ಕೊಳ್ಬಹುದು. ಸಾಮಾನ್ಯವಾಗಿ ದೊಡ್ಡ ಹಣ್ಣು ಅಂದರೆ 2 ಕೆಜಿ ಮೇಲೆ ಇರುವಂಥದ್ದು, ಮಧ್ಯಮ ಗಾತ್ರದ ಅಂದರೆ ಒಂದು 1.5 ಕೆಜಿಯಿಂದ 2 ಕೆಜಿ ಇರುವಂಥದ್ದು, ಸಣ್ಣ ಗಾತ್ರದ ಹಣ್ಣು ಅಂದರೆ 1.5 ಕೆಜಿಗಿಂತ ಕಡಿಮೆ ಇರುವಂಥದ್ದು, ಈ ಥರ ಒಂದು ವರ್ಗೀಕರಣ ಕೂಡ ನಾವು ಮಾಡ್ಬೋದು. ಅದೇ ರೀತಿ ಹಣ್ಣುಗಳನ್ನು ಒಂದೇ ಪದರದಲ್ಲಿ ಜೋಡಿಸೋದು ಒಳ್ಳೆಯದು. ಪೇಪರ್ ಚೂರುಗಳನ್ನು ನಾವು ಹಣ್ಣನ್ನು ಪ್ಯಾಕ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಪ್ರತಿಯೊಂದು ಹಣ್ಣನ್ನು ಟಿಶ್ಯೂ ಪೇಪರ್ನಲ್ಲಿ ಸುತ್ತಿಟ್ಟರೆ ಇದ್ದಿದ್ದು ಒಳ್ಳೆಯದು. ಪ್ರತಿಯೊಂದು ಹಣ್ಣು ಒಂದೊಂದು ಲೇಬಲ್ ಕಟ್ಟಿ ಅದನ್ನು ನಾವು ಗುರುತಿಸಬಹುದು. ಬೇಕಾದ್ರೆ ಪೆಟ್ಟಿಗಳನ್ನು ಅತಿ ಹೆಚ್ಚಾಗಿ ಕೂಡ ತುಂಬಿಸಬಾರ್ದು. ಹಣ್ಣು ಎಷ್ಟು ಹಣ್ಣಾಗಿದೆ ಅನ್ನೋದು ಉಪಯೋಗಿಸ್ಕೊಂಡು ಅದನ್ನು ನಾವು ಶೇಖರಣೆ ಮಾಡಬೇಕಾಗತ್ತೆ. ಕಾಲ್ಭಾಗ ಹಳದಿ ಪಟ್ಟಿರುವಂಥ ಪರಂಗಿ ಹಣ್ಣಿಗೆ ಒಂದು ಸಾಮಾನ್ಯವಾಗಿ 15-18 ಡಿಗ್ರಿ ಸೆಲ್ಸಿಯಸ್ ಒಂದು ಉಷ್ಣಾಂಶದಲ್ಲಿ ನಾವು ಶೇಖರಣೆ ಮಾಡೋದ್ರಿಂದ ಹೆಚ್ಚು ಕಾಲ ಅದನ್ನ ಇಡಬಹುದು. ಅದೇ ತರ ಒಂದು 1/4 ಭಾಗ ಮಾಗಿರುವಂತಹ ಒಂದು ಹಣ್ಣು, ಅಂತ ಹಣ್ಣಿಗೆ ಒಂದು 13-15 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ನಾವು ಶೇಖರಣೆ ಮಾಡೋದ್ರಿಂದ ಹೆಚ್ಚು ಕಾಲ ಇಡೋಕ್ಕೆ ಉಪಯೋಗ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ 4-6 ದಿವಸಗಳಲ್ಲಿ ಹಣ್ಣು ಪೂರ್ತಿಯಾಗಿ ಮಾಗುತ್ತೆ. ಹೆಚ್ಚಾಗಿ ಹಣ್ಣಾದ ಒಂದು ಹಣ್ಣನ್ನು ಕೊಯ್ಲು ಮಾಡಿದ್ದೆ ಆದರೆ ಬಹಳ ದಿನ ನಾವು ಅದನ್ನು ಇಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಬೇಸಿಗೆಯಲ್ಲಿ ಈ ಹಣ್ಣು ಬೇಗನೆ ಹಣ್ಣಾಗೋದ್ರಿಂದ ಸ್ವಲ್ಪ ಮೊದಲೇ ನಾವು ಅದನ್ನು ನಾವು ಕಟಾವು ಮಾಡ್ಕೊಳ್ಳೋದು ಒಳ್ಳೆಯದು. ಅದೇ ಥರ ಚಳಿಗಾಲದಲ್ಲಿ ಹಣ್ಣು ಸ್ವಲ್ಪ ನಿಧಾನವಾಗಿ ಹಣ್ಣಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಮಯ ಇರುತ್ತೆ ಅವಾಗ. ಮತ್ತೆ ಕೆಲವು ಸಲ ಹಣ್ಣನ್ನು ನಾವು ಹಳದಿ ಬಣ್ಣಕ್ಕೆ ತಿರುಗದೇ ಮೊದಲೇ ನಾವು ಅದನ್ನು ಕೊಯ್ಲು ಮಾಡಿದ್ದೆ ಆದರೆ ಆ ಸಮಯದಲ್ಲಿ ಸ್ವಲ್ಪ ಟೆಂಪರೇಚರ್ ಅಂದರೆ ಉಷ್ಣಾಂಶ ಕಡಿಮೆ ಇತ್ತು ಅಂತಂದರೆ ಅವು ಹಣ್ಣಾಗದೆ ಹಾಗೆ ಉಳಿಯುವಂಥ ಸಾಧ್ಯತೆ ಕೂಡ ಇದೆ. ಅದು ಒಂದು ಸಂಭವನೀಯ. ಹೌದು. ಮತ್ತು ಹಣ್ಣು ನಾವು ಮಾಡಿಸ್ಬೇಕು ಅಂತಂದರೆ ಸಾಮಾನ್ಯವಾಗಿ ಒಂದು 50 PPM ಇಥಿಲಿನ್ ದ್ರಾವಣವನ್ನು ನಾವು ಇದಕ್ಕೆ ಟ್ರೀಟ್ ಮಾಡಿದ್ದಾದಲ್ಲಿ ಒಂದು 18-24 ಗಂಟೆ ಕಾಲ ಇದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಹಣ್ಣುಗಳು ಒಂದೇ ಸಮನೆ ಹಣ್ಣಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಪಪಾಯ ಬೆಳೆಯಲ್ಲಿ ಒಂದು ಉತ್ತಮವಾದ ಒಂದು ಪ್ರತಿಫಲವನ್ನು ನಿರೀಕ್ಷಿಸಬಹುದು. ನಾನು ಮೊದಲೇ ಹೇಳಿದಾಗೆ ಪಪಾಯದಲ್ಲಿ ಮುಖ್ಯವಾಗಿ ಉಂಗುರ ಚುಕ್ಕೆ ರೋಗ ಅಂತ ಹೇಳಿದ್ರೆ ಅದನ್ನು ನಿರ್ವಹಣೆ ಮಾಡಬೇಕು. ಎಲ್ಲಾ ಕಾಲದಲ್ಲೂ ಎಲ್ಲಾ ಜಾಗದಲ್ಲೂ ಬರೋದ್ರಿಂದ ಆ ಉಂಗುರ ಚುಕ್ಕೆ ರೋಗಕ್ಕೆ ನಾವು ಸಾಕಷ್ಟು ಮುಂಜಾಗ್ರತೆ ವಹಿಸಿ ನಾವು ಒಳ್ಳೆ ತಳಿ ಉಪಯೋಗಿಸ್ಕೊಂಡು ಉತ್ಪಾದನೆ ಒಂದು ಹೆಚ್ಚು ಮಾಡಬೇಕು ಅಂದ್ರೆ ಒಂದು ಸುಧಾರಿತ ಕ್ರಮಗಳನ್ನು ಅನುಸರಿಸಿದ್ದೇ ಆದ್ರೆ ಈ ಬೆಳೆಯಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಒಂದು ಲಾಭ ಗಳಿಸಲಿಕ್ಕೆ ಬಹಳ ಸಹಾಯ ಆಗುತ್ತೆ. ರೈತ ಬಾಂಧವರೇ, ತಮಗೆ ಈ ಪರಂಗಿ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BL ಮಂಜುನಾಥ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9482079219. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9482079219. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ಅವರೇ, ತಾವಿದುವರೆಗೂ ಈ ಪಪಾಯ ಅಥವಾ ಪರಂಗಿ ಹಣ್ಣಿನ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಈಗ ಕೇಳಿ ಕೆಲವು ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಮಹಮದಿ ಎಂಬ 16 ವರ್ಷದ ಯುವತಿಯು ಇದೇ ತಿಂಗಳ 2ನೇ ತಾರೀಖಿನಂದು ಬೈಯಮ್ಮನ ಬಡಾವಣೆ 9ನೇ ವಾರ್ಡ್ ಮಂಡಿಬೆಲೆ ರಸ್ತೆ ವಿಜಯಪುರ ಟೌನ್ ದೇವನಹಳ್ಳಿ ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾದ ಯುವತಿಯ ಚಹರೆ ಹೇಗಿದೆ? 5.7 ಅಡಿ ಎತ್ತರ, ದುಂಡು ಮುಖ, ಬಿಳಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲು ಹೊಂದಿರುತ್ತಾರೆ. ಈಗ ಹೇಳಿದ ಮಹಮದಿ ಎಂಬ 16 ವರ್ಷದ ಯುವತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಆರಕ್ಷಕ ಉಪನಿರೀಕ್ಷಕರು ವಿಜಯಪುರ ಪೊಲೀಸ್ ಠಾಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿಗೆ ಮಾಹಿತಿ ನೀಡಬೇಕೆಂದು ಕೋರಲಾಗಿದೆ. ಸುರೇಶ್ ಎಂಬ 25 ವರ್ಷದ ಗಂಡಸು ಕಳೆದ ತಿಂಗಳ 17ನೇ ತಾರೀಖಿನಂದು ಚಿಕ್ಕಗೊಲ್ಲರಹಟ್ಟಿ ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾದ ವ್ಯಕ್ತಿಯ ಚಹರೆ ಹೇಗಿದೆ? 5.5 ಅಡಿ ಎತ್ತರ, ಕಪ್ಪು ಮೈಬಣ್ಣ, ಕೋಲು ಮುಖ, ಎಡಗಡೆಯ ಎದೆಯ ಮೇಲೆ ಸುಭದ್ರ ಅಂತ ಹಚ್ಚೆ ಮಾರ್ಕ್ ಇರುವುದು, ನಂತರ ಹೊಟ್ಟೆಯ ಮೇಲೆ ಆಪರೇಷನ್ ಗುರುತು ಇರುತ್ತದೆ. ಈಗ ಹೇಳಿದ 25 ವರ್ಷದ ಸುರೇಶ್ ಎಂಬ ವ್ಯಕ್ತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಬೆಂಗಳೂರು ಜಿಲ್ಲೆ ಇಲ್ಲಿಗೆ ಮಾಹಿತಿ ನೀಡಬೇಕೆಂದು ಕೋರಲಾಗಿದೆ. ಇದುವರೆಗೂ ಕೆಲವು ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿಗೀತೆ, ನಂತರ ಹಾಯಿದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ, 7:45 ಮೈಸೂರಿನ ಗರಡಿ ಮನೆಗಳು, ಈ ಕುರಿತು ಮಾತನಾಡುತ್ತಾರೆ ಸಿ ಮಹೇಶ್ವರನ್. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 9:00 ಮೈಸೂರಿನಲ್ಲಿ ನಡೆಯಲಿರುವ ದಸರಾ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮದ ಬಾನುಲಿ ವರದಿ ಮೈಸೂರು ಕೇಂದ್ರದಿಂದ. 9:30 ಮಾನ್ಯ ರಾಷ್ಟ್ರಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ಚಾಮರಾಜನಗರಕ್ಕೆ ಭೇಟಿ ನೀಡುವ ಕಾರ್ಯಕ್ರಮದ ಬಾನುಲಿ ವರದಿ ಮೈಸೂರು ಕೇಂದ್ರದಿಂದ. 10:00 ಕನ್ನಡ ಭಾರತಿ ಸಾಹಿತಿ ರಂಜನಾ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಬಸು ಬೇವಿನ ಗಿಡದ್. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 10:30 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ, ದುರ್ಗಾಷ್ಟಮಿ ಕುರಿತು ಮಾಹಿತಿ ಪ್ರತೀಕ್ ಕುಮಾರ್ ಪಲೋಡ್ ಅವರಿಂದ, ನಂತರ ಕವನ ವಾಚನ ವೀಣಾ ಗುಪ್ತಾ ಅವರಿಂದ. 11:00 ಚಿತ್ರಗೀತೆಗಳು.